ಅಂತವೇ ಕೈಯಲ್ಲಿ ಕಿತ್ತು ತೆಗೆದು ಬಿಡ್ತೀವಿ. ಬಹಳ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳಲ್ಲಿ, ತೋಟಗಾರಿಕೆ ಬೆಳೆಗಳಲ್ಲಿ ಏನಾಗಿದೆ ಅಂತಂದ್ರೆ, ನಾ ಸುಮ್ಮನೆ ಇದನ್ನ ಮತ್ತೆ ಬೇರೆ ತಪ್ಪು ರೀತಿ ತಿಳ್ಕೋಬಾರ್ದು, ಸಾವಯವ ಕೃಷಿ ಸಾವಯವ ಕೃಷಿಯನ್ನ ಏನು ಮಾಡಲ್ಲ ಅಂತ ಬಿಟ್ಬಿಟ್ಟಿರ್ತೀವಲ್ಲ, ಅಲ್ಲಿ ನೀವು ಅಷ್ಟು ಬರೀ ಕಳೆ ಬೆಳೆದಿರುತ್ತೆ. ಬಟ್ ಈ ಕಳೆ ನಮಗೆ ಉಪಯೋಗನೂ ಇದೆ, ಬಟ್ ಯಾವ ಸಮಯದಲ್ಲಿ ನಾವು ಮಾಡ್ಕೋಬೇಕು ಅನ್ನೋ ಉಪಯೋಗ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಈ ಕಳೆ ನಮಗೆ ಬಂದಾಗ ನಮ್ಮ ಬೆಳೆಗಳಿಗೆ ಹಾನಿ ಮಾಡೋ ಜೊತೆಗೆ ಮನುಷ್ಯನಿಗೂ ಸಹ ಹಾನಿ ಮಾಡುವಂಥ ಎಲ್ಲ ಲಕ್ಷಣಗಳು ಇದ್ದಾವೆ. ಈಗ ನಾವು ಬೇರೆ ಕಳೆಗಳಿಗೆ ಉಳಿಸ್ಕೊಂಡ್ರೆ, ಈಗ ಜಿಗಣೆ ಬೀಳುತ್ತೆ, ಬೇರೆ ಬೇರೆ ಗಂಟಿಗೆ ನಲ್ಲು, ಆ ಥರ ಎಲ್ಲ ಬೇರೆ ಬೇರೆ ಕಳೆಗಳು ನಾವು ಜಮೀನಲ್ಲಿ ನೋಡ್ತೀವಿ. ಆ ಬೇರೆ ಕಳೆಗಳಿಗೆ ಉಳಿಸ್ಕೊಂಡ್ರೆ ಈ ಭಾರತೀಯ ನಿಯಮ ಕಳೆ ಯಾವ ರೀತಿ ಅಪಾಯಕಾರಿ ಅಂತೀರ ಸರ್? ಇದು ನೀವು ಒಂದೊಳ್ಳೆ ಪ್ರಶ್ನೆ. ಏನಂತಂದ್ರೆ, ನಾನು ಸುಮ್ಮನೆ ಬಹಳಷ್ಟು ಸರಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋದಾಗ, ಈ ಪಾರ್ಥಿನಿಯಂ ಕಳೆ ಬೇರೆ ಕಳೆಗಳಿಗೆ ಹೋಲಿಸಿದ್ರೆ ಬಹಳ ಅಪಾಯಕಾರಿ. ಯಾಕೆ ಅಂತಂದ್ರೆ, ಈ ಕಳೆ ನಾವು ಈ ಏನು ಡಾರ್ಬಿನ್ಸ್ ಅಂತ ಕರಿತೀವಿ, ಈ ಬೀಜಗಳನ್ನ ನೀವು ಯಾವ್ದಾದ್ರು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಬಿಟ್ರೆ ಒಂದು 4-5 ವರ್ಷ ಆದ್ಮೇಲೆ ಹಾಕಿದ್ರು ಮತ್ತೆ ಹುಟ್ಟುತ್ತೆ ಅದು. ಹಾಗಾಗಿ ಅಷ್ಟೊಂದು ಈ ಒಂದು ಶಕ್ತಿ ಇದೆ ಇದಕ್ಕೆ. ಮತ್ತೆ ನೀವು ಯಾವಾಗಾರ ಕಾಂಗ್ರೆಸ್ ಕಸ ನೋಡ್ರಿ ಅಥವಾ ಪಾರ್ಥಿನಿಯಂ ಕಳೆ ನೀವು ನೋಡ್ರಿ, ಈ ಪಾರ್ಥಿನಿಯಂ ನೀವು ಕಳೆ ನೀವು ಹಂಗೆ ಗಮನಿಸ್ತಾ ಬರ್ರಿ, ಎಂದೂ ಸಹ ಇದು ನಿಮಗೆ ಒಣಗಿರೋಂಗೆ ಕಾಣಲ್ಲ, ಯಾವಾಗಲೂ ಅಚ್ಚ ಹಸಿರಾಗಿ ಕಾಣುತ್ತೆ. ಅದು ಮುಟ್ಟಿದ್ರೆ ನಿಮಗೆ ಕೈಯಲ್ಲೆಲ್ಲ ನೀರಿನ ಅಂಶ ಇರುತ್ತೆ. ಅಂದರೆ ಇದ್ರ ಬೇರುಗಳು ಆಳವಾಗಿ ಹೋಗಿ ನೀರನ್ನು ಎಳ್ಕೊಳ್ಳುವಂಥ ಶಕ್ತಿ ಇದಕ್ಕಿರುತ್ತೆ. ಮತ್ತು ಇನ್ನೊಂದೇನೆಂದರೆ, ಈ ಸಸಿ ಏನಿದೆಯಲ್ಲ, ವಾರ್ಷಿಕ ಅಂದರೆ ಇದು 0.5-1.1 mm ಎತ್ತರದವರೆಗೆ ಬೆಳೀತಿದ್ದು, ಅಂದರೆ ಒಂದು ವರ್ಷಕ್ಕೆ ಇದು ಇಷ್ಟೊಂದು ಬೆಳವಣಿಗೆ ಇದೆ. ಮತ್ತು ಜೊತೆಗೆ ಇದು ಮೊಳಕೆ ಹೊಡೆದ 1 ತಿಂಗಳಲ್ಲಿ ಹೂ ಬಿಡೋಕೆ ಶುರು ಮಾಡುತ್ತೆ ನೋಡ್ರಿ, ಬೇರೆ ಯಾವ ನಿಮಗೆ ಸಿಗಲ್ಲ. ಹಿಂಗೆ ಮೊಳಕೆ ಹೊಡೆದ ತಕ್ಷಣ ಹೂ ಬಿಡೋಕೆ ಶುರು ಮಾಡುತ್ತೆ. ಈ ಹೂ ಬಿಡೋಕೆ ಶುರು ಆದಮೇಲೆ ಇದು ಏನೋ ನಾವೇನಂತೀವಿ, ಇದು ಪರಾಗಸ್ಪರ್ಶ ಅಂತೀವಲ್ಲ, ಗಾಳಿ ಮುಖಾಂತರ ಆಗುತ್ತೆ. ಈ ಹೆಂಗೋ ಆಗಿ ಇದು ಮೊಳಕೆಗಳು ಜಾಸ್ತಿ ಆಗಿ ಮತ್ತೆ ಇದೇನಾಗುತ್ತೆ, ಒಂದು ಗಿಡ ತನ್ನ ಜೀವಿತಾವಧಿಯಲ್ಲಿ ಸರಿಸುಮಾರು 5,000-25,000 ಬೀಜಗಳನ್ನ ಉತ್ಪಾದಿಸುವಂತ ಇದ್ರದ್ದು ಗುಣ ಹೊಂದಿದೆ. ಈ ಬೀಜಗಳು ಬಹಳ ಹಗುರ ಇರೋದ್ರಿಂದ ಏನಾಗುತ್ತೆ, ನಿಮಗೆ ಇದನ್ನ ನಾವೇನು ಪ್ರಸಾರ ಮಾಡೋಂಥದ್ದು, ನೀನು ಉಗ್ಗು ಅಂತ ಏನಿಲ್ಲ, ಇದರಲ್ಲಿ ಗಾಳಿ ಮುಖಾಂತರ ಹೋಗುತ್ತೆ, ದನ ಕರುಗಳು ಓಡಾಡ್ಬೇಕಾದ್ರೆ ಅದಕ್ಕೆ ಮೈ ಗಂಟು ಕಂಡಿದ್ರೆ ಹೋಗುತ್ತೆ, ನೀವು ಅಕಸ್ಮಾತ್ ಆ ಹೊಲದಿಂದ ಈ ಹೊಲಕ್ಕೆ ನೀರು ಹಾಯಿಸ್ದಾಗ ಹೋಗುತ್ತೆ, ನೀವೇನಾರ ಈ ಹೊಲದಲ್ಲಿ ಓಡಾಡಿ ಆ ಹೊಲಕ್ಕೆ ಹೋದ್ರೆ ನಿಮ್ಮ ಚಪ್ಪಲಿ ಕಂಡುಕೊಂಡಿದ್ರೆ ನಿಮ್ಮ ಬೇರೆ ಹೊಲಕ್ಕೆ ಬರುತ್ತೆ. ಹಾಗಾಗಿ ಇದ್ರ ಪ್ರಸಾರ ಅಷ್ಟು ಸುಲಭವಾಗಿ ನಿಯಂತ್ರಣ ಮಾಡೋಕೆ ಆಗಲ್ಲ ನಾವು, ಯಾಕೆಂದ್ರೆ ಬೀಜ ಹಗುರ. ಮತ್ತೆ ನಾನು ಆಗಲೇ ನಿಮ್ಗೆ ಹೇಳಿದಂಗೆ 5,000-25,000 ಅಂದ್ರೆ ನೀವು ಊಹಿಸೋಕ್ಕೂ ಆಗಲ್ಲ. ಹಾಗಾಗಿ ಇದು ಬಹಳ ಅಪಾಯಕಾರಿ ಕಳೆ. ಮತ್ತೆ ಇನ್ನ ನಿರ್ವಹಣೆ ಮಾಡ್ಬೇಕಾಗತ್ತಲ್ಲ, ಯಾವ್ಯಾವ ರೀತಿ ವಿಧಾನಗಳಲ್ಲಿ ಕಳೆನ ನಿರ್ವಹಣೆ ಮಾಡ್ಬೇಕಾಗತ್ತಾಗಿದ್ರೆ? ಯಾವುದೇ ಬೆಳೆ ತಗೊಂಡ್ರೆ ಸಮಗ್ರ ಕಳೆ ನಿರ್ವಹಣೆ ಬಗ್ಗೆ ನಾವು ಹೇಳ್ತೀವಿ. ಈಗ ಸಮಗ್ರ ಕಳೆ ನಿರ್ವಹಣೆ ಅಂದ ತಕ್ಷಣ ನಮಗೆ ಬರೋದು ಕಳೆನಾಶಕ ಅಥವಾ ರಾಸಾಯನಿಕ ಪದ್ಧತಿ, ಇನ್ನೊಂದು ಜೈವಿಕ ಪದ್ಧತಿ, ಇನ್ನೊಂದು ಮನುಷ್ಯ ಇನ್ವಾಲ್ವ್ ಆಗಿ ನಾವು ಕೈಯಲ್ಲಿ ಕೀಳುವಂತ ಒಂದು ಪದ್ಧತಿ. ಇವೆಲ್ಲ ಪದ್ಧತಿಗಳನ್ನ ಒಳಗೂಡಿಸಿ ಮಾಡಿದಾಗ ಮಾತ್ರ ನಾವು ಕಳೆ ನಿರ್ವಹಣೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ನೀವೇ ಅಕಸ್ಮಾತ್ ಯಾರು ರೈತರೊಂದಿಗೆ ನೀವು ಚರ್ಚೆ ಮಾಡ್ತಿರ್ಬೇಕಾರೆ, ಇದು ಬಹಳ ಅಪಾಯಕಾರಿ ಕಳೆ, ಬರೀ ಕೈಯಲ್ಲಿ ಕೀಳ್ಬೇಡ್ರಿ ಅಂದ್ರೆ ಬಹಳಷ್ಟು ರೈತರು ನನಗೇನಾಗಲ್ರಿ, ನಾನು ಬಹಳ ವರ್ಷದಿಂದ ಕಿತ್ತಿದ್ದೀನಿ ಅಂತಾರೆ. ದಯಮಾಡಿ ರೈತ ಬಾಂಧವರಲ್ಲಿ ಮನವಿ ಏನಂದ್ರೆ, ಯಾವುದೇ ಕಾರಣಕ್ಕೂ ಈ ಕಳೆನ ಕೈಯಿಂದ ಕೀಳ್ಬೇಡ್ರಿ. ಕೈಗೆ ಗ್ಲೌಸು, ಮುಖಕ್ಕೆ ಮಾಸ್ಕ್ ಹಾಕೊಂಡು ಕೀಳುವಂಥದ್ದು ಕೆಲಸ ಮಾಡ್ರಿ. ಅದರಲ್ಲೂ ಬಹಳ ಮುಖ್ಯವಾಗಿ ಮಕ್ಕಳು, ನೀವು ಮಕ್ಕಳ ಕೈಯಲ್ಲಿ ಏನಾರ ಕ್ಲೀನ್ ಮಾಡಿಸ್ತೀರಾ ಅಂತಂದ್ರೆ, ಈ ಗ್ಲೌಸು ಮತ್ತು ಮಾಸ್ಕ್ ಇಲ್ದಲೇ ಮಕ್ಕಳಿಗೆ ಮುಟ್ಟಕ್ಕೆ ಬಿಡಬೇಡಿ. ಯಾಕೆ ಅಂತಂದ್ರೆ, ಪಾರ್ಥಿನಿಯಂ ಸಸ್ಯದಲ್ಲಿ ಪಾರ್ಥಿನಿನ್ ಎಂಬ ರಾಸಾಯನಿಕ ವಸ್ತು ಮನುಷ್ಯರಿಗೂ ಮತ್ತು ಪ್ರಾಣಿಗಳಿಗೂ ಒಂದು ತರ ಅಲರ್ಜಿಯನ್ನು ಉಂಟು ಮಾಡುತ್ತೆ. ಬಹಳಷ್ಟು ಸರಿಯಾಗಿದೆ, ನೀವು ಅವ್ರ ಅಲರ್ಜಿ ಆಗಿರೋರು ನೋಡ್ಬಿಟ್ರೆ ನೀವು ಪಾರ್ಥಿನಿಯಂ ಹತ್ರ ಹೋಗಲ್ಲ. ಯಾಕಂದ್ರೆ ಹಲವಾರು ಕಾರಣಗಳು, ಬಹಳಷ್ಟು ಸರಿ ರೈತ ಭಾಷೆಯಲ್ಲಿ ಅಂತೀವಿ, ಏನೋ ಯಾವ್ದಾರ ಗಿಡಗಳ ಮಧ್ಯೆ ಹೋದ ನೀವು ಗಿಡಗಳನ್ನ ಕೊಡಿದಾಗ ಒಂಥರ ಮುಖಕ್ಕೆಲ್ಲ ಸೋಂಕು ಅಂತೀವಲ್ಲ, ಆ ಥರದ್ದು ನಿಮಗೆ ಸ್ಪೋರ್ಸ್ ಅಂತೀವಿ ನಾವು. ಆ ಸ್ಪೋರ್ಸ್ಗಳು ಏನಾಗುತ್ತೆ, ಮನುಷ್ಯನ ದೇಹನ ಒಕ್ಕುತ್ತವೆ. ಯಾವ್ದಾದ್ರು ಒಂದು ಮೂಲದಲ್ಲಿ ಕೈಯಲ್ಲಿ ಗಾಯ ಆಗಿದ್ರೆ ಅಥವಾ ನಮಗೆ ದೇಹದೊಳಗೆ ಏನಾರ ಪ್ರಾಬ್ಲಮ್ ಇದ್ರೆ ಹೋಗ್ಬಿಡುತ್ತೆ. ಚರ್ಮರೋಗ ಬಂದಿರುತ್ತಲ್ಲ, ಅವ್ರನ್ನ ಸುಮ್ಮನೆ ನಾನು ಒಂದು ಸರಿ ಮಾತಾಡಿಸ್ದೆ. ಅವ್ರು ಹೇಳಿದ್ರು, ಸರ್ ನಾನು ಪಾರ್ಥಿನಿಯಂ ಕಿತ್ತಿದ್ದು ಸುಮಾರು ಒಂದು 7-8 ವರ್ಷಗಳಿಂದ, ಅದು ನನಗೆ ಈಗ ಕಾಡ್ತಾ ಇದೆ ಸರ್ ಅಂತಂತಾರೆ. ಹಾಗಾಗಿ ರೈತರು ಯಾವ ಸಮಯದಲ್ಲಾದರೂ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ಇದನ್ನು ಕೇಳಬೇಕು. ನೀವು ಯಾರ ಇದು ಮಾಡಿ, ಈಗ ನಾನೆಲ್ಲ ಕೇಳೋದು ನನ್ನ ಕೂಲಿಯನ್ನು ಕೇಳ್ತಾನೆ ಅಂತಂದ್ರು, ನಿಮ್ಮ ಮನುಷ್ಯ ಯಾರನ್ನ ಕೇಳ್ತಾರೆ ಅಂತಂದ್ರೆ, ಕೈ ಗ್ಲೌಸು ಮತ್ತೆ ಮಾಸ್ಕ್ನ ಧರಿಸೋದನ್ನ ತಪ್ಪಿಸ್ಬಾರ್ದು. ಒಂದು ಎರಡನೇದು, ಆದಷ್ಟು ಈ ಕಳೆನ ಹೂ ಬರೋಕಿನ ಮುಂಚೆ ಕೇಳೋದು ಬಹಳ ಸೂಕ್ತ. ಹೂ ಬಂದ್ಮೇಲೆ ಕಿತ್ತಲಾಗುತ್ತೆ, ಊರು ತುಂಬ ನೀವು ಅದನ್ನ ಕಳೆನ ಹಡ್ದಂಗಾಗುತ್ತೆ ಸರ್. ಆಮೇಲೆ ಇದು ಒಂದನೇ ಪದ್ಧತಿ. ಎರಡನೇದು ಪದ್ಧತಿ ರಾಸಾಯನಿಕ. ರಾಸಾಯನಿಕ ಅಂದ ತಕ್ಷಣ ನಮ್ಮ ರೈತರಿಗೆ ಹೇಳೋದೇ ಬೇಕಾಗಿಲ್ಲ, ಯಾಕಂದ್ರೆ ಕಳೆ ನಿರ್ವಹಣೆ ಮಾಡೋಕ್ಕೆ ಸಾಕಷ್ಟು ಕಳೆನಾಶಕಗಳು ಬಳಕೆ ಮಾಡ್ತೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಈ 2,4-D ಆಗಿರ್ಬೋದು, ಈ ಪ್ಯಾರಾಕ್ವಾಟು, ಆಮೇಲೆ ಗ್ಲೈಫೋಸೈಟು, ಈ ಥರದ ನೀವು ಕಳೆ ನಿರ್ವಹಣೆಗಳನ್ನ ನಾವು ಏನು ಈ ಕೆಮಿಕಲ್ಸ್ನ ಬಳಸ್ಬೋದು. ಆದರೂ ರೈತರನ್ನ ಕೇಳ್ಕೊಳ್ಳೋದೇನಂತಂದ್ರೆ, ಈ ಕಳೆ ನಿರ್ವಹಣೆ ಮಾಡಿ ಅದನ್ನ ಸಾಯಿಸೋ ಬದಲು ಅದನ್ನ ನೀವು ಬೇರೆ ತರದ, ಯಾಕಂದ್ರೆ ಬಹಳಷ್ಟು ಸರಿ ಅಂತೀವಿ ಈ ಕಳೆನಾಶಕಗಳು ಸಿಂಪರಣೆ ಮಾಡಿದಾಗ ಹಾನಿಯಾಗುತ್ತೆ ಅಂತೇಳಿ. ಏನಪ್ಪಾ ಹಾನಿ ಅಂದ್ರೆ, ಮಣ್ಣಿನ ಪೋಷಕಾಂಶಗಳು ಹೋಗುತ್ತೆ,